ಹವಾಗುಣ ಮತ್ತು ಭೂಮಿಯ ಗುಣಧರ್ಮಕ್ಕನುಗುಣವಾಗಿ 5-7 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ನಾಟಿ ಮಾಡಿದ 4-5 ವಾರಗಳ ನಂತರ 30 cm ಎತ್ತರದವರೆಗೆ ಬೆಳೆದ ಸಸಿಗಳನ್ನು ಕವಲು ಟೊಂಗೆಗಳನ್ನು ತೆಗೆದು ನಂತರ ಅವುಗಳಲ್ಲಿ 1.2-1.5 cm ಉದ್ದದ ಕೋಲುಗಳನ್ನು ಆಧಾರವಾಗಿ ಕೊಡಬೇಕು. ಇದರಿಂದ ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಸಾಧ್ಯ. ಉಳಿದ 50% ಸಾರಜನಕವನ್ನು ನಾಟಿ ಮಾಡಿದ 4 ವಾರಗಳ ನಂತರ ಮೇಲ್ಗೊಬ್ಬರವಾಗಿ ಕೊಟ್ಟು ಮಣ್ಣು ಏರಿಸಿ ಭೂಮಿಯನ್ನು ಕಳೆರಹಿತವಾಗಿ ಇಡಬೇಕು. ಏಕದಳ ದ್ವಿದಳ ಕಳೆಗಳಿಗೆ ಅಲಾಕ್ಲೋರ್ 1.5 liter ಪ್ರತಿ ಹೆಕ್ಟರ್ಗೆ ಅಥವಾ ದುಟಾಕ್ಲೋರ್ 1.5 liter ಪ್ರತಿ ಹೆಕ್ಟರ್ಗೆ ಕಳೆ ಬರುವ ಪೂರ್ವದಲ್ಲಿ ಉಪಯೋಗಿಸಲು ಸೂಕ್ತ. ಇನ್ನು ಈ ಟೊಮ್ಯಾಟೊ ಬೆಳೆಗೆ ಬರುವ ರೋಗ ಕೀಟಗಳ ಬಾಧೆಗಳ ಬಗ್ಗೆ ಮತ್ತು ಈ ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಟೊಮ್ಯಾಟೊ ಒಂದು ಗಟ್ಟಿ ಬೆಳೆಯಾದರೂ ಅದರಲ್ಲಿ ಕೀಟ ಹಾಗೂ ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತವೆ. ಇದರಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಂತ ಕೀಟಗಳಂದ್ರೆ ಜಿಗಿಹುಳು, ಹೇನು, ಬಿಳಿನೊಣ, ಎಲೆ ಸುರಂಗ ಕೀಟ, ಹಣ್ಣು ಕೊರೆಯುವ ಹುಳು, ಎಲೆ ತಿನ್ನುವ ಕೀಟ, ಬೇರು ತಿನ್ನುವ ಹುಳು ಅಂದ್ರೆ ಗೊಣ್ಣೆ ಹುಳು. ಇದಲ್ಲದೆ ರೋಗಗಳಲ್ಲಿ ಸಸಿ ಮಡಿಯಲ್ಲಿ ಸಸಿ ಸಾಯುವುದು, ಎಲೆ ಮುದುಡು ರೋಗ, ಆರಂಭದಲ್ಲಿ ಬರುವ ಅಂಗಮಾರಿ ರೋಗ, ಎಲೆ ಚುಕ್ಕೆ ರೋಗ, ಆರಂಭದಲ್ಲಿ ಬರುವ ಅಂಗಮಾರಿ ರೋಗ, ಎಲೆ ಸುಡುವ ರೋಗ, ಗಂಟು ಬೇರು, ಜಂತು ರೋಗ, ಬೂದಿ ರೋಗ, ಫಿಜೇರಿಯಂ ಸ್ವರಗು ರೋಗ, ಇವು ಮುಖ್ಯವಾದವು. ಇನ್ನು ಈ ಟೊಮ್ಯಾಟೊ ಬೆಳೆಗೆ ಬರುವ ಕೀಟದ ಬಾಧೆ ಏನು ಬರ್ತದಲ್ರಿ, ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತೀರಿ? ಕೀಟಗಳು ಬಂದಿದ್ದಾವ ಅಂತ ನೋಡಿಕೊಂಡು ಅಥವಾ ಬರಬಹುದು ಅನ್ನೋ ಒಂದು ಗಮನಕ್ಕೆ ಬಂದ್ರೆ ಅದಕ್ಕೆ ತಕ್ಕಂತ ಒಂದು ಸಂರಕ್ಷಣೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಜಿಗಿ ಹುಳು, ಹೇನು, ಬಿಳಿನೊಣ ಮತ್ತು ಎಲೆ ಸುರಂಗ ಕೀಟಗಳು ಬಂದ್ರೆ ಇವುಗಳ ಹತೋಟಿಗಾಗಿ 1.7 milliliter ಡೈಮಿಥೋಯೇಟ್ 35 EC ಅಥವಾ 1 mg ಫಾಸ್ಫಾಮಿಡಾನ್ 95 WS ಅಥವಾ 1 mg ಆಕ್ಸಿಡೆಮೆಟಾನ್ ಮಿಥೈಲ್ 25 EC ಅಥವಾ 2 mg ಟ್ರೈಜೋಫಾಸ್ ಅಥವಾ 4% ಬೇವಿನ ಬೀಜದ ಕಷಾಯ ಅಥವಾ 0.5 mg ಇಮಿಡಾ ಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಇವನ್ನು ಹತೋಟಿ ಮಾಡಬಹುದು. ಹಣ್ಣು ಕೊರೆಯುವ ಹುಳು ಬಂದ್ರ ಈ ಬೆಳೆಗೆ ಪ್ರತಿ 2 ಸಾಲುಗಳ ಮಧ್ಯೆ ಮುಂಚೆ ಹೇಳಿದ ಹಾಗೆ ಈ ಚೆಂಡುವನ್ನ ನಾಟಿ ಮಾಡಬೇಕು. ಅಲ್ಲದೆ 25 ಸಾಲು ಅಂತರದಲ್ಲಿ ಚೆಂಡುವನ್ನ ನಾಟಿ ಮಾಡಬೇಕು. 10% ಬಾಧೆಯನ್ನು ಇದನ್ನ ಅನುಕರಣೆ ಮಾಡೋದ್ರಿಂದ ನಾವು ಇದನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ. ಆಮೇಲೆ NPV 250 LE ಪ್ರತಿ ಹೆಕ್ಟರ್ಗೆ ದ್ರಾವಣವನ್ನು ಮಾಡಿಕೊಂಡು ಬೆಳೆಗೆ ಸಿಂಪಡಿಸಬೇಕು. 0.4 milliliter ಇಂಡಾಕ್ಸಿ ಕಾರ್ಬ್ 15.8 EC ಅಥವಾ 1 gram ಥಯೋಡಿ ಕಾರ್ಬ್ 75 WP 100 mg 15.5 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಹಣ್ಣು ಕೊರೆಯುವ ಹುಳನ್ನ ಹತೋಟಿ ಮಾಡಬಹುದು. ಎಲೆ ತಿನ್ನುವ ಕೀಟ ಬಂದ್ರ ಮೊದಲ ಹಂತದ ಮರಿ ಹುಳು ಇದ್ದಾಗ ಎಲೆಯ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ, ನಂತರ ಎಲೆಗಳನ್ನು ತಿನ್ನುತ್ತವೆ. ಮೊದಲ ಹಂತದ ಮರಿ ಹುಳುಗಳನ್ನು ನಾಶಪಡಿಸಲು 5% ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು. ಬೆಳೆದ ಕೀಟಗಳನ್ನು ವಿಷ ಪಾಷಾಣ ಬಳಸಿ ಅಂದ್ರೆ 25 kg ಅಕ್ಕಿ ಅಥವಾ ಗೋಧಿ ತೌಡಿನಲ್ಲಿ 2 kg ಬೆಲ್ಲ, 125 mg ಮೊನೊಕ್ರೋಟೋಫಾಸ್ 36 SL ಪ್ರತಿ 5 liter ನೀರನ್ನು ಕೂಡಿಸಿ ಈ ವಿಷಪಾಷಾಣದ ತಿನ್ನಿಸುವ ಪದಾರ್ಥವನ್ನ ತಯಾರಿ ಮಾಡಬೇಕು. ಈ ಪದಾರ್ಥವನ್ನು ಬೆಳೆಯ ಮೇಲೆ ಎರಚಿ ಕೀಟಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. 1 mg ಸಯಾಂಟ್ರಿ ಪ್ರೋಲ್ 10.26 OD ಅಥವಾ 1 mg ಫನಾಜಿಕ್ವಿನ್ 10 EC ಅಥವಾ ಸ್ಪೈರೋಮೆಸಿಫಿನ್ 22.9 SC ಅಥವಾ 0.5 mg ಅಜಾಡಿ ರೆಕ್ಟಿನ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಲು ಹತೋಟಿ ಸಾಧ್ಯ. ಇನ್ನು ಬೇರು ತಿನ್ನುವ ಹುಳು ಅಂದ್ರೆ ಗೊಣ್ಣೆ ಹುಳು ಸಮಸ್ಯೆ ಇದ್ದಲ್ಲಿ ಮರಿ ಹುಳುಗಳು ಮಣ್ಣಿನಲ್ಲಿ ಬೇರನ್ನು ತಿನ್ನುತ್ತವೆ. ಅಂತಹ ಗಿಡಗಳು ಹಳದಿಯಾಗಿ ಒಣಗುತ್ತವೆ. ಬೇರು ತಿನ್ನುವ ಹುಳುವಿನ ಬಾಧೆ ಕಂಡು ಬಂದಾಗ ಪ್ರತಿ ಹೆಕ್ಟೇರ್ಗೆ

ನಾಟಿ ಮಾಡಿದ 60-65 ದಿನಗಳ ನಂತರ ಈ ಬೆಳೆಯು ಕೊಯ್ಲಿಗೆ ಸಿದ್ಧವಾಗುತ್ತದೆ. ತಳಿ ಹಾಗೂ ಕಾಲಕ್ಕನುಸಾರವಾಗಿ 6-8 ವಾರಗಳವರೆಗೆ ಕೊಯ್ಲು ಮುಂದುವರಿಯುವುದು. ಆಮೇಲೆ ಈ ಕೊಯ್ಲಿನ ಅವಧಿ ತಳಿಯ ಗುಣಧರ್ಮದ ಅನುಗುಣವಾಗಿ ನಾವು ನಿರೀಕ್ಷಿಸಬಹುದು. ಕೆಲವು ಗಿಡ್ಡ ತಳಿ ಇರ್ತಾವ, ಕೆಲವು ಎತ್ತರ ತಳಿಗಳಿರ್ತಾವ. ಎತ್ತರ ತಳಿಗಳಲ್ಲಿ ಇಳುವರಿ ಅವಧಿ ಹೆಚ್ಚಿಗೆ ಇರುತ್ತದೆ ಮತ್ತು ಆ ತಳಿಯ ಬೆಳೆಯುವಂತ ಒಂದು ಅವಧಿ ಕೂಡ ಹೆಚ್ಚಾಗಿರುವುದು. ಈ ಎತ್ತರ ತಳಿಗಳಿಗೆ ನಾವು ಒಳ್ಳೆಯ ಕೋಲು ಅಥವಾ ತಂತಿಗಳಿಂದ ಕಟ್ಟಿ ಬೆಳೆಸುವುದರಿಂದ ಒಳ್ಳೆಯ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇದಲ್ಲದೆ ಪ್ರತಿ ಹೆಕ್ಟರ್ಗೆ ಸುಧಾರಿತ ತಳಿಗಳಿಂದ 25-30 ಟನ್ ಹಣ್ಣಿನ ಇಳುವರಿಯನ್ನ ಪಡಿಬಹುದು. ಇವು ಸಂಕರಣ ತಳಿಗಳೇ ಆಗಿದ್ರೆ 60-75 ಟನ್ ಹಣ್ಣಿನ ಇಳುವರಿಯನ್ನ ಪಡೀಲಿಕ್ಕೆ ನಾವು ನಿರೀಕ್ಷಿಸಬಹುದು. ಒಳ್ಳೆಯದು ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರೇ, ತಾವು ಇಲ್ಲಿವರೆಗೆ ಟೊಮ್ಯಾಟೊ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸುಧಾರಿತ ಟೊಮೆಟೊ ಬೆಳೆಯ ಬೇಸಾಯ ಈ ಕುರಿತು ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಜನಪದ ಸಂಗೀತದಲ್ಲಿ ಏಕತಾರಿ ಪದಗಳನ್ನು ಕೇಳಿ ಹಾಡುತ್ತಾರೆ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಹಾಗೂ ಸಂಗಡಿಗರು. ಕಾನಟ್ಟಗ ತೂಗೋ ತಮ್ಮ, ತೂ ಕಾನಟ್ಟಗ ತೂಗೋ ತಮ್ಮ, ಗಾಸಿ ಹಾಕಬೇಕೆಂಬುವರ, ಗಾಸಿ ಹಾಕಬೇಕೆಂಬುವರ ನಸೀಬ ಕಮ್ಮ. ತೂ ಕಾನಟ್ಟಗ ತೂಗೋ ತಮ್ಮ, ಏಕೋ ಮನಸ್ಸಿನಲ್ಲಿ ಪರಬ್ರಹ್ಮ, ಏಕೋ ಮನಸ್ಸಿನಲ್ಲಿ ಪರಬ್ರಹ್ಮ, ಮೂರು ಲೋಕವ ನಾಳ್ವನೊಬ್ಬ, ಮೂರು ಲೋಕವ ನಾಳ್ವನೊಬ್ಬ, ಬಿಡು ನಿನ್ನ ಅಮ್ಮ. ತೂ ಕಾನಟ್ಟಗ ತೂಗೋ ತಮ್ಮ, ಕಾಸಿ ಹಾಕಬೇಕೆಂಬುವರ ನಸಿಬ ಕಮ್ಮ, ತೂ ಕಾನಟ್ಟಗ ತೂಗೋ ತಮ್ಮ. ಮನದ ಕಲ್ಲ ಕರೆ ಇರಲಿ, ಮನದ ಕಲ್ಲು ಕರೆ ಇರಲಿ, ಮಾನವ ಕಲ್ಲು ಜನದೋಳು ಹರಿಲಿ, ಮನದ ಕಲ್ಲು ಇರಲಿ. ಹಾನಿ ಬರುವುದು ಹಾಂಗಿರಲಿ, ಹಾನಿ ಬರುವುದು ಹಾಂಗಿರಲಿ, ಅಜ್ಞಾನಿಗಳಿಗೆ ಯಮ ಹಾಕುವ ನರಕದಲ್ಲಿ, ಅಜ್ಞಾನಿಗಳಿಗೆ ಯಮ ಹಾಕುವ ನರಕದಲ್ಲಿ. ತೂ ಕಾನಟ್ಟಗ ತೂಗೋ ತಮ್ಮ, ಮಾತು ಅಗ್ಗ ಮಾಡಿ ಕೆಡಬ್ಯಾಡ, ಮಾತು ಅಗ್ಗ ಮಾಡಿ ಕೆಡಬ್ಯಾಡ, ನಿನ್ನ ಜಾತಿ ಜನ್ಮಕ ಬಟ್ಟ ಮಾಡುವುದು ಕೇಡ, ನಿನ್ನ ಜಾತಿ ಜನ್ಮಕ ಬಟ್ಟ ಮಾಡುವುದು ಕೇಡ. ಮಾತು ಅಗ್ಗ ಆತುಕೊಂಡಿರುವ ಅಹ ಮೂಡ, ಗುರುನಾಥ ಹೇಳಿರುವ ವಾಕ್ಯ, ಗುರುನಾಥ ಹೇಳುವ ವಾಕ್ಯ, ಖುಷಿಯನ್ನ ಬ್ಯಾಡ, ಖುಷಿಯನ್ನ ಬ್ಯಾಡ, ತೂಕ ನಟ್ಟಗ ತೂಗೋ ತಮ್ಮ. ಅರವುಳ್ಳ ಜನುಮಕ ಬಂದಿ ನೀ, ಅರವುಳ್ಳ ಜನುಮಕ ಬಂದಿ, ಇಹ ಪರವೆರಡು, ಇಹ ಪರವೆರಡು ತಿಳಿ ಗುರವಿನ ಹೊಂದಿ, ಅರವುಳ್ಳ ಜನುಮಕ ಬಂದೀ. ನೋಳಗ ತೀರಾಗೋತ್ತಿದ್ದೇನೊಂದಿ ನಮ್ಮ ಗುರುಹಾರ ಸಿದ್ಧಲಿಂಗನ ನಮ್ಮ ಗುರುಹಾರ ಸಿದ್ಧಲಿಂಗನ ಪೂರ್ವದ ತಂದಿ ತೂಕ ನಟ್ಟ